ಅಜ್ಜ, ಇದು ಯಾವ ಗಿಡ? ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ ಅಜ್ಜ. ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಯಾಕೆ? ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ. ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಇದು ಆಕಾಶವಾಣಿ ಬೆಂಗಳೂರು. FM 100.6, ಇದು ಆಕಾಶವಾಣಿ ಮೈಸೂರು. ಈಗ ಸಮಯ ಸರಿಯಾಗಿ 6:51. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ಸಮಸ್ತ ರೈತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕ್ಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ, ಆದ್ರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಸ್ನೇಹಿತರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ರೈತ ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ ಪ್ರಸಾರವಾಗಲಿದೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳೋಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಜಯಣ್ಣ. ಹೇಳಪ್ಪ. ಅಲ್ಲಕ್ಕಯ್ಯ, ನಾನು ನೋಡ್ತಾನೆ ಇವನಿ ಆ ಸ್ವಾನೆ ಮಳೆಯಲ್ಲಿ. ನೀನು ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಪ್ಪ ಆ ವಡಬೋಂಡ ಮಾಡ್ತಾನಲ್ಲ ನಮ್ಮ ಬಸವರಾಜಣ್ಣ, ಅವನ ಅಂಗಡಿ ತಮ್ಮ ನಿಂತ್ಕೊಂಡ್ರು ಒಬ್ಬನಿಯೇ. ಅದ್ಯಾಕೆ ಈ ಟವಲ ಒದ್ಕೊಂಡು ಕರ್ಮ ಕುರ್ಮ ಕರ್ಮ ಕುರ್ಮ ಅಂತ ಅದೇನೋ ತಿಂತಿದ್ಯಲ್ಲಪ್ಪ. ಟವಲ ಒದ್ಕೊಂಡಿದ್ದು ಯಾರು ನೋಡಬಾರ್ದು ಅಂತಲ್ಲ, ಮತ್ತ ಮಳಬತ್ತಿತ್ತಲ್ಲ ಸ್ವಾನೆ, ಅದಕ್ಕೋಸ್ಕರ. ಆಮೇಲೆ ದೂರಕ್ಕೆ ನಿಂಗೆ ಕಂಡೆಲ್ಲ, ನಿನ್ನೆಲ್ಲಾರು ಕರಿಬೇಕಾಯ್ತದೆ ಅಂತ ಆ ಕಡೆ ಚೋರಿ ತಿರಿಕೊಂಡು ಬಿಸಿ ಬಿಸಿಯಾಗಿ ತಿಂತಾ ಇದ್ದೆ. ಆದ್ರೂ ನೋಡಬಿಟ್ಟಿದ್ಯಲ್ಲ ನೀನು. ಅಲ್ಲಕ್ಕಯ್ಯ, ನೀನು ಟವಲ್ ಮುಚ್ಕೊಂಡ್ರು ಜಯಣ್ಣ ಅಂತ ಗೊತ್ತಾಯ್ತ, ಕಂಬಳಿ ಮುಚ್ಕೊಂಡ್ರು ಜಯಣ್ಣ ಅಂತ ಗೊತ್ತಾಯ್ತ. ನೀನು ಎದುರುಗಡೆ ಹೋಟ್ಲಾಗ ಬಂದು ನನ್ನ ನೋಡಿದ್ರು ನೋಡ್ದು ನಂಗೆ, ನೀನು ತಿನ್ಕ ನಿಂತ್ಕೊಳ್ಳಿಲ್ವಾ? ಅಲ್ಲಕ್ಕಪ್ಪ, ನಾನು ನೋಡ್ದ ಸೈಕಲ್ ನಾಗ ಬಂದ, ಜೊರ್ರ ಅಂತ ಬ್ರೇಕ್ ಹಾಕ್ದ. ಬ್ರೇಕ್ ಹಾಕಿದ್ಕೆಯ ಏನು ಅಕ್ಕ ಪಕ್ಕ ಎಲ್ಲ ಕೆಸರು ಅಂಡ್ಬಿಡ್ತು. ಆಮೇಲೆ ನೋಡಿದ್ರೆ ಇವನೇ ಆಸಾಮಿ, ಇವನು ಒಂದ್ ಟವಲ್ ಹಾಕೊಂಡು ಲಪಾಟೆ ತರ ಏನು ಟೀ ಕುಡಿಯೋದೇನು ಮತ್ತೆ ಏನು ಎದುರುಗಡೆ ಅಲ್ಲ. ನೀನು ಹಂಗೆ ಮೊಕ್ಕ ಮೊರೆ ಎಲ್ಲ ನೀನು ಟವಲ ಮುಚ್ಕೊಂಡು ಅದ್ಯಾವೇನು ಕಿಂಡಿ ಮಾಡ್ಕೊಂಡಿದ್ಯಪ್ಪ ಈ ಟವಲ್ ಅಲ್ಲಿ ನೀನು ನನ್ನ ನೋಡ್ತಾ ಇದ್ಯಲ್ಲ. ನೀನ್ ಹೆಂಗ್ ಮಾಡ್ಕೊಂಡ್ ತಿಂದ್ಯೋ ಹಂಗೆ ನಾನು ತಿಂದ. ನಿನ್ನಂಗೆ ನಾನು ಟವಲ ಒಸ್ಕೊಂಡಿರ್ಲಿಲ್ಲ ಬಿಡು. ಕಂಬಳಿ ಒದ್ಕೊಂಡಿದ್ದ ಗೋಣಿ ಚೀಲ ಗೋಣಿ ತಾಟ್ ಒದ್ಕೊಂಡಿದ್ದೆ ಅಂತನು ತಾಗಿ ಅಲ್ಲ ಬಿಡಪ್ಪ ರೇನ್ ಕೋಟು ರೇನು ರೇನು ರೇನ್ ಕೋಟು ಅದ ನಾನು ಹಾಕೊಂಬಂದಿದ್ದು ಪ್ಲಾಸ್ಟಿಕ್ ದಾಕೊಂಬಿಟ್ಟವನೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಆದ್ರೆ ನಾವು ಬಿಟ್ಟೆವ ಅದೇನೆ ಕರಿಯುಮ ಅಂತಿದ್ದೆ ನೋಡವ ಏನ್ ಮಾಡ್ತಾನೆ ಮುಂದ್ಗಡೆಗ್ ಬಂದು ಅಂದ್ರೆ ನನ್ ನೋಡವನೆ ಆದ್ರೂ ಆ ಕಡೆ ನಿಂತ್ಕೊಂಡು ಬಿಡಪ್ಪ ನಾನು ಅದೇನು ಕುಟ ಕುಟ ಬಿಟ್ಬಿಟ್ಟು ಸೈಕಲ್ ಹಿಡ್ದು ಬಿಟ್ಟದೆ ಇತ್ತೀಚೆಗೆ ಇತ್ತೀಚೆಗೆ ಅಲ್ಗಪ್ಪ ಕುಟ ಕುಟುವ ನಾನು ಮನೇಲಿ ನಿಲ್ಸಿರ್ತೀನಿ ಎಲ್ಲಾರು ಅಪಾರ ದೂರ ಏನಾರ ಹೋಗೋದಿದ್ರೆ ಮಾತ್ರ ನಾನು ಕುಟಿ ಕುಟಿಯ ನಾನು ಹೊಟ್ಟಿಯಿಂದ ಹೊರಕ್ ತೆಗಿಯೋದು ಯಾರು ಪೆಟ್ರೋಲ್ ಹಾಕಿಸ್ಕೊಂಡು ಕರ್ಕೋಬೇಕು ಹೇಳು ಅಲ್ಲಕ್ಕಯ್ಯ ಕುಟಿ ಕುಟಿಯ ತಕೊಂಡಿರೋದು ಬೇರೆಯವ್ರ ಪೆಟ್ರೋಲ್ ತಿರ್ಗಾಡಕ ನಾನು ಮನೆ ಮುಂದಕ್ಕೆ ಯಾಕೆ ಏನು ಪೂಜೆ ಮಾಡಕ್ ನಿಲ್ಸ್ಕೊಂಡಿದ್ದೆ ಅಲ್ಲಕ್ಕಯ್ಯ ಈಗ ನೋಡಪ್ಪ ಈಗ ಕಾಫಿ ಟೀ ಕುಡಿಯಕ್ಕೆ ಅದನ್ನ ತಕೊಂಡೋದ್ರ ಅದೆಲ್ಲ ಸಿಟಿನಾಗ ಹೇಳ್ತಿದ್ರು ಅಲ್ಲಕ್ಕಯ್ಯ ಪಕ್ಕದಲ್ಲೇ ಪಕ್ಕದ ಬೀದಿರಿಯೇ ಕೊತ್ತಂಬರಿ ಸೊಪ್ಪು ಸಿಗ್ತದೆ ಅಂಗಡಿಲಿ ಇಮ್ಮ ಹೆಂಡತಿಯ ಕರ್ಕೊಂಡು ಒಂದ್ ಕೊತ್ತಂಬರಿ ಸೊಪ್ಪ ತರಕ ಕುಟಿ ಕುಟಿಲಿ ಹೋದನಂತೆ ನೋಡವ್ವ ಅಲ್ಲ ಅದಕ್ಕೆ ನೀನು ಅದ್ ಬೇಡ ಅಂತ ಸೈಕಲ್ ಅಲ್ಲಿ ಬಜ್ಜಿ ತಿನ್ನಕ್ ಹೋಗಿದ್ದ ಸರಿ ಆಯ್ತು ಈಗ ಜಯಣ್ಣ ಏನೋ ನಿನ್ನ ಕರೀಲಿಲ್ಲ ನೀ ಕರಿಬೋದಾಗಿತ್ತಲ್ಲ ಉಸ್ಕೊಂಡ್ ತಿಂತಾವನೆ ನಾನೇ ಅವ್ನ್ ಕರೀಲಿ ನಿನಗೂ ಒಂದ್ ಎರಡ್ ತರ ಅನ್ಕೊಂಡಿದ್ದಿ ನಾನು ಬೇಡ ಕಣಪ್ಪ ಬೇಡ ನಂಗೆ ಆಮೇಲೆ ಮಳಕ್ಕೆ ನನ್ನಂಗೆ ನಿನ್ನಂಗೆನಾ ಬೇಕು ಅಂದ್ರೆ ಮಾಡ್ಕೊಂಡು ಕಲಿಸ್ತಾಳೆ ತರಕಾರಿಯ ಹೆಚ್ತಾಳೆ ಗೋಂಡವ ಕರ್ದು ಖುಷಿಯ ತಿನ್ಕತಾಳೆ ಅಲ್ಲಕ್ಕಪ್ಪ ನಿಂಗೆ ನಂಗಾದ್ರೆ ಸಮಸ್ಯೆ ಅಷ್ಟೇ ಈಗ ಅಬ್ಬ ಒಂದ್ ತಿಂಗಳು ಹಿಂದಿಯೇ ಆಡ್ಸಿಟ್ ಬಿಟ್ಟಿರ್ತಾಳಪ್ಪ ಏನೇನು ಒಂದ್ ತಿಂಗಳು ಮಾಡ್ಕೊಂಡು ತಿನ್ನಕ್ಕೆ ನಮ್ಮನೇಲಿ ಏನ್ ಪರ ಮಾಡ್ತಾ ಇದೀವ ಅಲ್ಲಿ ಹಾಕೊಂಡ್ ಹೇಳಿಲ್ಲ ನೀನು ನಿನ್ ಗಂಡುವೆ ಮಗಳಿಲ್ಲ ಬಿಡು ಪಾರಿನ ಕೊಟ್ಟಾಗಿದ್ದಾಳಲ್ಲ ಅದ್ ಸರಿ ಅಲ್ಲ ದಿನ ಬಿಸಿ ಬಿಸಿಯಾಗಿ ಮಾಡ್ಕೊಂಡ್ ತಿಂತೀವಿ ಅಂತದ್ದೇ ನಮ್ಗೆ ಅಲ್ಲ ಚಂದ್ರಣ್ಣ ಅದೇನು ತಂಗಳ ಪಟ್ಟಿಗೆ ಅಂತೀಯಲ್ಲ ತಿಂಗಳಗಟ್ಲೆ ಈ ಬೋಂಡ ಬಜ್ಜಿ ಕೆಡದಂಗಿಡವಂತ ಅದ್ ಯಾವ ಪೆಟ್ಟಿಗೆ ಇದ್ದದಪ್ಪ ಅವನೇ ಕಂಡಿಡ್ದಿರ್ಬೇಕು ಬಿಡವ ಅದೇ ತಿಂಗಳು ನಾನು ಕಟ್ಟ ಇಡಕ್ಕಾದ ನೋಡ ಮತ್ತೆ ನೀನೇ ಹೇಳ್ತಾ ಇದೆಯಲ್ಲ ಕಲ್ಸಿಡ್ತೇಲವ ಇಟ್ಟ ಇಲ್ಲ ಇಲ್ಲ ಯಾವ್ದು ಇರಕ್ಕಿಲ್ಲ ಅದ್ರಲ್ಲಿ ಒಂದ್ ತಿಂಗಳು ಇರಲ್ಲ ಇರಲ್ವ ಆಯ್ತು ಬಿಡವ ನಾನು ವರ್ಷಾನ್ ಕಟ್ಲೆ ಚಂದ್ರಣ್ಣ ಈ ತಪಸ್ಸ ಮಾಡ್ತಿದ್ರಂತೆ ದೇವ್ರಿಗೆ ಪ್ರತ್ಯಕ್ಷ ಆದ್ಮೇಲೆ ದೇವ್ರು ಹೇಳದ್ರಂತೆ ನಂಗೆ 1000 ವರ್ಷ ಒಂದ್ ನಿಮಿಷ ಇದ್ದಂಗೆ ಅಂತ ಆಮೇಲೆ ಏನ್ ವರ ಬೇಕು ಕೇಳು ಕೋಟಿ ನನಗೆಲ್ಲ ಪೈಸಾ ಲೆಕ್ಕ ಅಂದ್ರಂತೆ ದೇವ್ರು ದೇವ್ರು ಅದಕ್ಕೆ ಇವನು ಬುದ್ಧವಂತ ನಂಗೆ 2 ಪೈಸಾ ಕೊಡು ದೇವ್ರೆ ಅಂದಂತೆ ಒಂದಲ್ಲ 2 ಅದಕ್ಕೆ ಅವ ಒಂದ್ ನಿಮಿಷ ತಾಳು ಅಂತ ಹೊಂಟದ ಇವನ್ ತಂಗಳ ಪೆಟ್ಟಿಗೆ ಹಿಡ್ಕೊಂಡು ಒಂದ್ ದಿನಕ್ಕಾಗೋವಂತದ್ನ ತಿಂಗಳಾನ್ಗಟ್ಲೆ ತಳ್ಳಿದ್ರೆ ಪೆಟ್ಟಿಗೆ ಹಾಳಾಗೋಯ್ತದೆ ಒಳಗಡೆ ಇರೋ ಆಹಾರವೂ ಹಾಳಾಗೋಯ್ತದೆ ಆಮೇಲೆ ನೀನ್ ಹೇಳಿದೀಯ ಅಂತ ನೀನ್ ಬಂದ್ ಕಟ್ಟೆ ಮೇಲೆ ಕುಂತ್ಕತಿಯಲ್ಲ ಆಗ ಅದ್ನೇ ತಂದು ಅದೇನೋ ತಂಗಳ ಪೆಟ್ಟಿಯಾಗಿ ಮಡಗಿರದ ಬಿಸಿ ಮಾಡಕ್ ಇನ್ನೊಂದ್ ಬಂದದಂತೆ ಅದ್ಯಾವ್ದಪ್ಪ ಅದೇನೋ ಓವನ್ ಅಂತಾರಲ್ಲ ಓವನ್ ಹೊಸದಾಗಿ ಬೇಕರಿಯಾಗಿ ಅಲ್ಲಿ ಮಡಿಕೊಂಡಿಲ್ವಾ ಬ್ರೆಡ್ ಗಿಡ್ಡೆಲ್ಲ ಬಿಸಿ ಮಾಡಿ ಕೊಡ್ತಾರಲ್ಲ ಪಪ್ಸು ಬನ್ನು ಹಂಗೆ ನಮ್ ಕಮಲಕ್ನು ಅಂತಂದ್ ಮಡಿಕೊಂಡು ಬಜ್ಜಿಯ ಬಿಸಿ ಮಾಡ್ ನಿನಗ್ ತಿನ್ನಿಸ್ತಾ ಇರ್ತಾಳೆ ನೀನು ಕೊಡೋದಿಲ್ವಾ ನನಗ್ ಗೊತ್ತಾಯ್ತಲ್ಲ ಅದ್ರಾಗ ಇಡಕ್ ಆಗೋದಿಲ್ಲ ಅಂತ ಬಿಡು ನೀನು ಬುದ್ಧವಂತ ಕಣ ನಾನು ಬರೀ ಟೀ ಕುಡಿತೀನಿ ನೀನು ಬಜ್ಜಿ ತಿನ್ಕ ನೀನು ಫ್ರಿಡ್ಜಲ್ಲಿ ಇಟ್ಟರವ ಇಲ್ಲ ಕಣ್ಣ ಇಡೋದಿಲ್ವಾ ಇಲ್ಲ ಇಲ್ಲ ಈಗ ನಾನು ಮೈಸೂರು ಪೇಟೆಗೆ ಹೋಗಿರ್ನಿಲ್ವ ಅಲ್ಲಿ ದೊಡ್ಡದೊಂದು ಹೋಟ್ಲ ಹೋಗಿ ನೋಡಿದೆ ಚಂದ್ರಣ್ಣ ಕಾಪಿದೆಯ ಹೋಟ್ಲು ಕಾಪಿ ಹೋಟ್ಲು ಕಾಪಿ ಹೋಟ್ಲು ಬರೀ ಕಾಪಿಯೇ ಅಲ್ಲಿ ತಣ್ಣಗಿರೋ ಕಾಪಿ ತಕ್ಕಳಪ್ಪ ತಣ್ಣಗಿರೋ ಟೀ ಮಳೆ ಬೀಳ್ತಿದ್ರು ತಣ್ಣಗಿರೋದು ಕುಡ್ದಾರಪ್ಪ ಅಲ್ಲ ನಾನು ಹೋಗಿದ್ ಬ್ಯಾಸ್ಕೆನಾಕೆ ಮಳೆಗಾಲದ್ದೇನೋ ಗೊತ್ತಿಲ್ಲ ಅವ್ರು ಹೇಳಿದ್ರು ಅದಕ್ಕೇನೋ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ ತಣ್ಣಗಿರಕ್ಕೆ ಅದ ಕುಡದೆ ಬಿಡುಮ ಅಂತ ಹೇಳ್ದೆ. ಚೆಂದಾಗಿರ್ತದ ಕಣ. ಯಾರ ಕರ್ಕೊಂಡು ಹೋಗಿದ್ರಪ್ಪ ನಿನ್ನ? ಹಿಂಗೆ ಯಾರ ಸ್ನೇಹಿತರು ಹೇಳು, ಪರಿಚಯ ಮಾಡ್ಕೊಡೋದಿಲ್ಲ ಬೇಡ ಕಂಡ್ಬಿಡು. ನನ್ಗೂ ಕರ್ಕ ಹೋಗಿ ಇಂತ ಆದ್ರೆ ದೊಡ್ಡ ನಾನೇ ಕೊಟ್ಟೆ. ಕೊಟ್ಟಿಯಪ್ಪ ಬಿಡಪ್ಪ, ಅದೊಂದು ಒಳ್ಳೆ ಕೆಲಸ ಮಾಡಿದ್ದೆ. ನಾನು ಒಂದ್ ಪಿಕ್ಚರ್ ನೋಡ್ತಿದ್ದಿ, ಸ್ವಾತಮುತ್ತು ಅಂತಾರಲ್ಲವ, ಅದ ಅದು ನೋಡ್ತಾ ಇದ್ದಿ. ಅದ್ ಹೆಂಗಾಯ್ತು ಅಂತಂದ್ರೆ, ಇವ್ನ ಹೇಳದ್ನಲ್ಲ ಅವ್ರ ಮನ ಮುಂದೆ ನಿಂತ್ಕೊಂಡ್ಬಿಡ್ತಿದ್ದೆ, ನನಗೂ ಕೊಡ್ಸು ನನಗೂ ಕೊಡ್ಸು ಅಂತ. ಅವನಿಗೆ ಒಂದ್ ಕೆಲಸ ಕೊಡ್ತಿದ್ದೀನಿ ಅನ್ಬಿಟ್ಟು ಈ ಒಬ್ಬ ಹೇಳ್ಬಿಟ್ಟಿರ್ತಾನೆ. ಅವ ಎದ್ದಳಂಗಿಲ್ಲ, ಬಿದ್ದಳಂಗಿಲ್ಲ, ಮಲಗಂಗಿಲ್ಲ, ಬಿಡಂಗಿಲ್ಲ. ಅಣ್ಣ ಕೆಲಸ, ಅಣ್ಣ ಕೆಲಸ ಅಂತ ಅನ್ಕೊಂಡ್ ನಿಂತಿರ್ತಾನೆ. ನಾನ್ ಹಂಗೋಗಿ ನಿಂತ್ಕೊಂಡನ ಕಾಪಿ ಕೊಡ್ಸೋಂದ್ರೆ ಅಲ್ಲಿಂದ ಇಲ್ಲಿ ಹೋಲ್ಕೆನಾ. ಈಗ ಡೈರಿ ತಕ್ಕ ಹೋಗಿದ್ದ ಯಾತಕ್ಕಪ್ಪ? ಯಾಕೆ ಅಂದ್ರೆ ಬೆಳಗ್ಗೆ ಹಾಲಾಕಕ್ ಹೋಗಿರ್ನಿಲ್ಲ. ಹಾಲಾಗಕ್ ನಾನು ಈಗ ಹೋಯ್ತಿಲ್ಲ ಕಂಡ್ಬಿಡು. ಯಾಕೆ? ನಮ್ಮ ಇದು ಹೋಯ್ತಾನೆ ಬಿಟ್ಬಿಟ್ಟವನೇ, ಸೈಕಲ್ ತುಳಿಬೇಕಾದ್ರೆ ಒದ್ಗೊಂಡ್ ಮಲ್ಗಿರ್ತಾನೆ ಅನ್ಸ್ತದೆ. ಇಲ್ಲ ಕಯ್ಯ, ಚೋಳಿ ಮಳೆ ಬರ್ತಾ ಇದೆ. ಹಸಿ ಯಾಕೆ ಹೇಳು? ಈಗ ನಮಗೂ ವಯಸ್ಸಾಯ್ತಾ ಇದೆ, ಕಾಲು ಕೈ ಎಲ್ಲ ನೋಯ್ತಾವೆ. ಅದಕ್ಕೆ ಐಕ ಗಟ್ಮುಟ್ಟಾಗಿ ಇರ್ತಾವಲ್ಲ, ಅವಕ್ಕೂ ಹಸಿ ಅನುಭವ ಆಗ್ಲಿ. ಸರಿ, ಹಾಲ್ ಯಾರು ಕರೀತಾರೆ? ಹಾಲ್ ಅವನೇ ಕರೀತಾನಕವ. ಇವನು ಬೆಣ್ಣೆ ಮೊಸರು ತಿನ್ಕೊಂಡಿರ್ತಾನೆ. ಅಪ್ಪೋಯ್, ಇಷ್ಟು ವರ್ಷ ನಾನು ಹಾಲು ಕರೆದಿಲ್ವಾ, ಬೆಣ್ಣೆ ಎಲ್ಲ ಮಾಡಿ ಐಕಳ ತಿನ್ಸಿಲ್ವಾ? ಅವು ದುಡಿಲಿ ಬಿಡು ಜಯಣ್ಣ. ವ್ಯವಸಾಯ ಅನ್ನೋದು ನಿವೃತ್ತಿ ಇಲ್ದಲೇ ಇರೋ ಕಸಬು. ಅಲ್ಲಿ ತನಕ ನೀನ್ ಗಟ್ ಮುಟ್ಟ ಕೆಲಸ ಮಾಡ್ತೀಯ, ಅಲ್ಲಿ ತನಕ ನೀ ಆರೋಗ್ಯವಾಗಿರ್ತೀಯ. ಹೌದು, ಅದ್ ಬಿಟ್ಬಿಟ್ಟು ಒದ್ಗೊಂಡ್ ಮಲ್ಕೊಂಡ್ರೆ ಅದ್ ಹೆಂಗ್ ಹೇಳು? ಅವನು ಕರಿಯಜ್ಜ ಹೇಳ್ತಿದ್ದ, ಎಲ್ಲಿ ತನಕ ಚಕ್ಳ ಮಕ್ಳ ಹಾಕೊಂಡು ಕುಂತ್ಗ ಊಟ ಮಾಡ್ತೀಯ, ಅಲ್ಲಿ ತನಕ ಆರೋಗ್ಯವಾಗಿರ್ತೀಯ ನೀನು. ಅಲ್ಲಕ್ಕಪ್ಪ, ಅದನ್ ಮಾಡ್ತಾ ಬಿಡು. ಚಕ್ರ ಮಟ್ಲ ಕಾಲ್ ಹಾಕೊಂಡಿಯೇ ತಣ್ಣಗ ಮುಂದೆ ಇಟ್ಕೊಂಡ್ ಮುದ್ದೆ ತಿನ್ನೋದು ಒಂದೇ ಮಾಡಬಾರ್ದು, ಅದ್ರ ಜೊತೆ ಬೇರೆ ಕೆಲ್ಸನು ಮಾಡ್ಬೇಕು. ಮಾಡಮ್ಮ, ಸಣ್ಣ ಪುಟ್ಟದ ಕೆಲ್ಸ. ಈಗ ಐಕಳಿಗೆ ಹೆಂಗಪ್ಪ ಅನುಭವ ಆಗದು? ಈ ಡೈರಿಗೆ ಒಂದು ಬೋಲ್ಡ ಹಾಕವ್ರೆ. ಏನಂತ? ಜಯಣ್ಣ ಮಾತ್ರ ಕೊಡ್ಬೇಕು ಅಂತಲ್ಲ, ಹಾಲಿಂದು ದಿನ ಮಾಡ್ತಾವ್ರಂತೆ. ಹಾಲಿಂದು ದಿನ ಅಂದ್ರ ನೋಡಪ್ಪ, ಇಡೀ ಪ್ರಪಂಚದಾಗೆ ಭಾರತ ದೇಶ ಅದಲ್ಲ, ಅದೇ ನಂಬರ್ ಒನ್ ಅಂತೆ ಹಾಲಿನ ಉತ್ಪಾದನೆ. ಬಿಡಪ್ಪ, ಅದು ಉತ್ಪಾದನೆ ಮಾಡ್ತೀವಿ, ಕುಡಿಯಕ್ಕಿಲ್ಲ. ರೈತರದ ಹಂಗೆ ಅಲ್ವಪ್ಪ, ತಗೊಂಡೆಲ್ಲ ಡೈರಿಗೆ ಹಾಕ್ಬಿಡೋದು. ಮತ್ತೆ ಇನ್ನೊಂದೇನ್ ಗೊತ್ತೇನವ, ನಾವು ಕುಡಿಯಕ್ಕೆ ಒಂದ್ ಲೀಟರ್ಗೆ ಒಂದ್ ಲೀಟರ್ ನೀರ್ ಹಾಕೊಂಡೆ ಕುಡಿಯೋದು. ಗಟ್ಟಿ ಹಾಲು ಕುಡಿಯೋದೆ. ಮೊನ್ನೆ ಕೇಳಿದ್ರೆ ಗಟ್ಟಿದ ಆಗಕ್ಕಿಲ್ಲ, ಅಜೀರ್ಣ ಅಂತಾರೆ. ಅದೆಂತದ ಅಜೀರ್ಣ ಆಗೋದು? ಗಟ್ಟಿ ಹಾಲು ಕುಡಿಬೇಕಲ್ಲ. ಹೌದು ಅಂದ್ರೆ ಇಡೀ ಇಸುದಾಗೆ ನಾವು ಈ ಪಾಟಿ ಉತ್ಪಾದನೆ ಮಾಡಿದ್ರು ಕುಟುಂಬದವರು ಬಳಕೆ ಮಾಡೋದು ಹಾಲ ಕಮ್ಮಿ ಕಮ್ಮಿ ಕಮ್ಮಿ. ಆಮ್ಯಾಕೆ ಹಾಲ್ನಾಗಿರೋ ಪ್ರೋಟೀನು, ಹಾಲ್ನಾಗಿರೋ ಪೋಷಕಾಂಶ ವಯಸ್ಸಾದವ್ರಿಗೆ, ದುಡಿಯೋ ರೈತರಿಗೆ, ಆಮ್ಯಾಕಿನ ಮಕ್ಕಳಿಗೆ ಬೇಕಂತೆ. ಈಗ ನೋಡಪ್ಪ, ಈಗ ಹಾಲ ಕರೀತೀಮಲ್ಲ, ನಾವೇನ್ ಮಾಡ್ತೀವಿ ಹೇಳು ಜಯಣ್ಣ? ಈಗ ಸಣ್ಣದ್ರಾಗ ನಮ್ಮ ಅಪ್ಪ ನಮ್ಮವ್ವ ಎಲ್ಲ ಏನ್ ಮಾಡ್ತಿರ, ಅದಕ್ಕೆ ಏನ್ ನೊರ ಬಂದಿರೋ ಹಾಲ್ಗೆ ಹೊಸಿ ಕಲ್ ಸಕ್ಕರೆ ಹಾಕಿ ಕೊಟ್ಬಿಡೋರು ಅಲ್ವವ? ಏನ್ ಘಟ ಘಟನೆ ಚೋಮ್ ತುಂಬಾ ಎತ್ಬಿಡ್ತಿದ್ದೋ ತಗೆ ನಿಲ್ಲಿಸ್ತಾ ಇದ್ದಂಗೆ. ಈಗ ಹಂಗೆ ಕುಡಿಬಾರ್ದು ಕಣ, ಕಾಯಿಸ್ಕೊಂಡ್ ಕುಡಿಬೇಕು ಅಂತಾರೆ. ಬ್ಯಾಕ್ಟೀರಿಯಾ ಇರ್ತದ ಕಣ, ಕಾಯಿಸ್ಬೇಕು. ಒಂದ್ ಅರ್ಥದಲ್ಲಿ ಈಗ ಹೇಳೋದು ಸರಿ ಅದೆ. ಹಿಂದಿನ ಕಾಲದಾಗ ಏನಾಯ್ತಿತ್ತು ಹೇಳ, ಹಸುಗಳು ನಾಟಿ ಹಸುಗಳು ಆರೋಗ್ಯವಾಗಿರೋ, ಬ್ಯಾರೆ ಗದ್ದಾಳ ಆದ್ಕೊಂಡು ಮೇಕಂಬರು, ಹಾಲಾಗೆ ಪೋಷಕಾಂಶ ಇರೋದು, ಆಮೇಲೆ ಕೊಟ್ಟಿಗೆಯ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡು ಪರಿಶುದ್ಧವಾಗಿ ಕರೆಯೋರು. ಹಾಲು ಕಲುಷಿತ ಆಗ್ತಿರ್ನಿಲ್ಲ. ಈ ಪ್ರಪಂಚದಾಗೆ ಬೇಗ ಹಾಳಾಗೋ ವಸ್ತುನೇ ಹಾಲು. ಈಗ ಕೊಟ್ಟಿಗೆ ಸರಿ ಇರ್ಲಿಲ್ಲ ಅಂದ್ರೆ, ಕರಿಯೋ ಪಾತ್ರೆ ಸರಿ ಇರ್ಲಿಲ್ಲ ಅಂದ್ರೆ, ಕರಿಯೋ ಕೈಯು ಸರಿ ಇಲ್ಲ ಅಂದ್ರು, ಆಮೇಕೆ ಹಸಿನ ಆರೋಗ್ಯ ಸರಿ ಇರ್ಲಿಲ್ಲ ಅಂದ್ರು, ಹಸಿ ಹಾಲು ಕುಡಿದು ಬಿಟ್ರೆ ಕಾಯಿಲೆ ಬರ್ತದೆ. ಕಾಯಿಸ್ಕೊಂಡೆ ಕುಡಿ, ತೆಪ್ಪೇನಾಯ್ತದೆ. ಈಗ ನೋಡಪ್ಪ, ಈಗ ನಮ್ಮ ನಾಡಸ ಕರಿಯಾಗ ಏನ್ ಗಮ್ ಅನ್ನೋದು ಹಾಲೆಲ್ಲ. ಈಗ ಈಗ ಇಲಾತಿ ಹಸುಗಳು ಯಾವ್ದಾವ್ ಜಾತಿ ಹಸುಗಳನ್ನ ತಂದ್ಬಿಟ್ಟು ಕಟಾಕೊಂಡ್ಬಿಟ್ಟು ಹಾಲು ಕರೀತಾದ್ರೆ ವಾಸನೆಯ ಬರೋದಿಲ್ಲ ಕವ ಕಣ. ಅವಾಗ ಹಾಲು ಕಾಯ್ತಾ ಇದ್ರೆ ಆ ಗಮನೇ ಬೇರೆ ಬಿಡು, ಪಕ್ಕದಟ್ಟಿಗ ವಾಸನೆ ಬಡಿಯೋದು. ಹಸ ಅಂದ್ರೆ ಎಲ್ಲಾ ಹಸಿವೆಯ. ಈಗ ನೀನ್ ಈಟೆಲ್ಲ ಹೇಳ್ತೀಯಲ್ಲಪ್ಪ, ಈಗ ನಾವ್ ಇಷ್ಟೆಲ್ಲ ಮುಂದುವರೆದಿರೋದು ಅಂತ ಹಸ ಕಟ್ಟಿರೋದ್ರಿಂದಲೇ ಉತ್ಪಾದನೆ ಜಾಸ್ತಿ ಆಗದೆ. ಆಮೇಕಿಂದ ಹಳ್ಳಿ ಕಡೆಯಿಂದ ಸುತ್ಕಬ ಎಷ್ಟೋ ಮನೆಗಳು ಎಣ್ಣೆ ಐಕಳುಗಳು ಎರಡು ಹಸ ಕಟ್ಕೊಂಡು ಡೈರಿಗೆ ಹಾಲಾಕಿ ಐಕಳನ್ನು ಓದಿಸ್ಕೊಂಡು ಉಳಿತಾಯ ಮಾಡಿ ಗಂಡಂಗೂ ಕೂಡ ಸಾಲಕ್ಕೆ ಬೀಜಕ್ಕೆ ಗೊಬ್ಬರಕ್ಕೆ ದುಡ್ಡ ತೆಕ್ಕೊಡೋ ಪರಿಸ್ಥಿತಿ ಬಂದದೆ ಅಂದ್ರೆ ಅದು ಈ ತರಹ ಹಸುಗಳು ಹೆಚ್ಚು ಹಾಲು ಕೊಟ್ಟರೆ ನೋಡಪ್ಪ. ಈಗ ದೇಹದ ಪೇಪರ್ನಾಗೆ ನಮ್ಮ ಐದ ಜೋರಾಗಿ ಓದ್ತಿದ್ದ ಎರಡನೇ ಐದ ಅದ್ಯಾವ ಕಪ್ಪ ಈಗ ಈ ಕಡೆ ಎಲ್ಲ ಕೆ ಆರ್ ನಗರ ದಿಕ್ಕಿ ಬಡತನವಂತೆ ಕಪ್ಪ ಅವ್ರಿಗ ತುಂಬಾ ಬಡತನವಂತೆ ಒಟ್ಟಿಗೆ ಕಷ್ಟವಂತೆ ಹಸಗಿಸ ಎಲ್ಲ ಇತ್ತಂತೆ ಮಾರ್ಬಿಟ್ರಂತೆ ಒಂಚೂರು ತುಂಡು ಭೂಮಿ ಏನ್ ಬೆಳೆದರು ಅಲ್ಲಿ ಏನ್ ಆದಾಯ ಬಂದದು ಹಂಗುವೆ ಆ ಅಪ್ಪ ಕಷ್ಟ ಪಟ್ಕೊಂಡು ಮಗಳನ್ನ ಅದೇನೋ ಅಗ್ರಿ ಅದೇನೋ ಓದ್ತಾರ ಬಿ ಎಸ್ ಸಿ ಅಗ್ರಿ ಅದನ್ನ ಓದಿಸ್ಬಿಟ್ಟು ಅದೆಲ್ಲ ಬನಾರಸ್ ಅಂತಾರಲ್ಲಪ್ಪ ದೂರದಾಗ ಅದಂತಲ್ಲ ಕಾಶಿ ವಿಶ್ವೇಶ್ವರ ಅದೇನೋ ಯೂನಿವರ್ಸಿಟಿ ಅಂತಾರಲ್ಲಪ್ಪ ಅಲ್ಲಿ ಓದಿಸಿ ಎಂ ಎಸ್ ಸಿ ಮಾಡಿಸಿ ಈಗ ಆ ಹುಡುಗಿ ಅದೇನಪ್ಪ ದೊಡ್ಡದು ಅದು ಅದೇನಂತಾರವ ಅದು ದೊಡ್ಡ ಇದು ಡಿ ಸಿ ಪಾಸಿ ಎಲ್ಲ ಆಯ್ತಾರಲ್ಲವ ಅದು ಯಾವ್ದವ ಅದು ಐ ಎ ಎಸ್ ಮಾಡ್ಸವ್ರ ಅಂತ ನೋಡಪ್ಪ ಅವರು ಆ ಹುಡುಗಿ ಈಗ ಸಣ್ಣ ಹುಡುಗಿ ಕವ್ವ ನಾನು ನೋಡ್ದಿ ಅದ್ ಯಾವ್ದೋ ಫಂಕ್ಷನ್ ಆಗಿ ಬಂದಿತ್ತು ಕಣ್ಜಯಣ್ಣ ಮೈಸೂರು ಪೇಟೆನಾಗೆ ನೋಡ್ದ ನಂಗೆ ಆಶ್ಚರ್ಯ ಆಗೋಯ್ತು ಬಿಡು ಅಲ್ಲ ಕಷ್ಟಪಟ್ರೆ ಇದೆಲ್ಲ ಮಾಡ್ಕೋಬಹುದು ಅಂತ ಅನ್ನಿಸ್ತು ಕೈ ಕೆಸರಾದ್ರೆ ಬಾಯಿ ಮೊಸರು ಅಲ್ವಪ್ಪ ಅಂದ್ರೆ ನಾನು ಹೇಳೋದು ಹಳ್ಳಿ ಕಡೆ ಕಷ್ಟಪಟ್ಟೆ ಎಲ್ಲರೂ ಕೆಲಸ ಮಾಡ್ತಾರೆ ಆದ್ರೆ ಅಪ್ಪ ಹೌದಿರು ಮಕ್ಕಳುಗಳ ಇಷ್ಟ ಏನಿರ್ತೈತೆ ಅದ ಅರ್ಥ ಮಾಡ್ಕೊಂಡು ಈಗ ನಾವು ಗಿಡಕ್ಕೆ ನಾಟಿ ಮಾಡಿದ್ಮೇಕ ಅದಕ್ಕೊಂದು ಕೋಲ್ ಕೊಡ್ತೀವಿ ಅದಕ್ಕೆ ನೀರ್ ಹಾಕ್ತಿವಿ ಗೊಬ್ಬರ ಹಾಕ್ತಿವಿ ಗಿಡ ಬೆಳೆಯೋದಿಲ್ವೇ ಬೆಳೀತದೆ ಹಂಗೆ ಮಕ್ಕಳನ್ನು ಬೆಳೆಸ್ಬಿಟ್ರೆ ಮಕ್ಕಳು ಸಂದ ಬೆಳಕ ಹೋಯ್ತಾರೆ ಐಕನೂ ಕಲ್ತ್ಕೋಬೇಕಂಜಯಣ್ಣ ಅಪ್ಪ ಅವ ಎಲ್ಲ ಕಷ್ಟ ಪಡ್ತಾರೆ ಅವ್ರೇನು ಓದು ಓದು ಅಂತ ಅವ್ರನ್ನ ಓದ್ಬೇಕು ಅಂತ ಅವು ಅನ್ಕೋಬೇಕು ನಿಜ ಬಿಡು ಈಗ ನೋಡಪ್ಪ ನಾವು ರೈತರು ನಮ್ತವ ಬೆಳಿಲಾರದ್ದು ಪ್ಯಾಟರ್ನಾಗೇನ್ ಸಿಗುದಿಲ್ಲ ನಾವು ಬೆಳೆದಿರೋದೇ ತಗೋಗಿ ಕೊಡ್ಬೇಕು ನಾವು ಎಲ್ಲಾ ತರದ್ದು ಬೆಳೆದು ಸಂದಾಗ ತಿಂದ್ರೆ ನಮ್ಮ ಆರೋಗ್ಯ ಚೆಂದಾಗಿರ್ತೈತೆ ಆರೋಗ್ಯವಾಗಿರೋ ದೇಹದಾಗೆ ಆರೋಗ್ಯವಾಗಿರೋ ಮನ್ಸಿರ್ತೈತೆ ಅಲ್ವಪ್ಪ ಬುದ್ಧಿ ಶಕ್ತಿ ಚೆನ್ನಾಗಿರ್ತೈತೆ ನಾವೇ ಉಳುಕು ಕಾಳು ಕೊಳ್ತಿರೋ ತರಕಾರಿ ಆಮೇಲೆ ಅರ್ಧ ಪಾವ್ಗೆ ಮುಕ್ಕಾಲ್ ಪಾವ್ ನೀರ್ ಬೆರೆಸ್ಕೊಂಡು ಹಾಲು ಕುಡಿಯೋದು ಮಾಡ್ಕೊಂಡ್ರೆ ಆರೋಗ್ಯ ಆ ಕಡೆಯಿಂದ ಬರ್ತದೆ ಅದೇ ಬಿಡ ಎಣ್ಣೆ ಕಳಿಗೆಲ್ಲ ಅದ್ ಎಂತದಪ್ಪ ರಕ್ತದಾಗ ಏನೋ ಕಮ್ಮಿ ಆಯ್ತದೆ ಅಂತಾರೆ ಕಬ್ಬಿಣಾಂಶ ಅದಕ್ಕೆ ಹಾಲು ಚೆನ್ನಾಗಿ ಕುಡೀರಿ ಏನೋ ಅಂತಾರ ಮೂಳೆನಲ್ಲೂ ಕ್ಯಾಲ್ಸಿಯಂ ಕಮ್ಮಿ ಆಯ್ತದ ಅಂತಲ್ಲಣ್ಣ ಎಂತದ ಗ್ಲೋಬಿನ್ ಅಂತಾರಲ್ಲವ ಅದೇನು ಹಿಮೋಗ್ಲೋಬಿನ್ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಣ್ಣ ಅದ ಕಡಿಮೆ ಆಗಿ ಗೊತ್ತೇ ಆಗುದಿಲ್ವಂತ ಕಣ್ಣು ಸುಸ್ತು ಸುಸ್ತು ಅಂತ ಮನೆ ಕತ್ತಿರ್ತಾರಲ್ಲ ಹಳ್ಳಿ ಕಡೆ ಹಂಗಾಗಿ ಕೊನೆಗೆ ಅದೇನೋ ಒಂದು ಮಟ್ಟ ಆಯ್ತಂತೆ ಕೆಳಗಿಳಿದ್ ಬಿಟ್ರು ಸತ್ಯ ಹೊಂಟೈತ ಈಗ ಅದೇನೋ ರೇಡಿಯೋ ನಾಗ್ ಬತ್ತಿತ್ತಲ್ಲಪ್ಪ ಅದ್ ಯಾವ್ದೋ ಪ್ರೋಗ್ರಾಮು ಈ ನಮ್ಮ ಅಂಬೇಡ್ಕರ್ ಅವರು ಹೆಂಡತಿ ಅಲ್ಲಪ್ಪ ರಮಾಬಾಯಿ ಅವರು ಮತ್ತೆ ಅವ್ರ ಐಕ ಎಲ್ಲ ಅಪೌಷ್ಟಿಕತೆ ಅಂತ ಆರ ಇಲ್ದಿಯ ಒಟ್ಟಸ್ಕೊಂಡು ಹಸ್ಕೊಂಡು ಹಸ್ಕೊಂಡು ಹಂಗೆ ಸತ್ತೋದ್ವಂತೆ ನೋಡಪ್ಪ ನೀನು ಇನ್ನೊಂದು ವಿಚಾರ ಹೇಳ್ತೀನಿ ಕೇಳು ಈಗ ಡೈರಿ ತಕ್ಕೆ ಯಾಕೆ ಬಾಂಧೆ ಅಂದ್ರೆ ಆಪ್ಲೇಸನ್ ಬ್ಲಡ್ ಹಾಲು ಈ ದೇಶದಾಗೆ ಪ್ರವಾಹ ಹರ್ದಂಗ ಅದೈತೆ ಅದಕ್ಕೆ ಏನ್ ಕಾರಣ ಈ ಸಹಕಾರಿ ಸಂಘಗಳು ಡೇರಿ ಆ ವಿಚಾರ ತಿಳಿಸ್ಕೊಡಕ್ಕೆ ಡೈರಿ ತಾವು ಕರೆದವ್ರೆ ಹಾಲಿನ ದಿನ ಅಂತ ಮಾಡಿ ಹಾಲನ್ನ ಹೆಂಗ್ ತಕೋಬೇಕು ಹಾಲಿಂದ ಏನೇನೆಲ್ಲ ತಯಾರಿಸಬಹುದು ಮತ್ತೆ ರೈತರು ತಾವು ಉತ್ಪಾದನೆ ಮಾಡೋದನ್ನ ಹೆಂಗ್ ಬಳಕೆ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹಸಿಗೆ ಏನ ಆಹಾರ ಕೊಡ್ಬೇಕು ಆರೋಗ್ಯ ಹೆಂಗ್ ಕಾಪಾಡ್ಕೋಬೇಕು ಅದನ್ನೆಲ್ಲ ತಿಳ್ಕೊ ಬಂದ್ರೆ ಈಗ ಹಸ ಆರೋಗ್ಯವಾಗಿದ್ರೆ ನಾವು ಆರೋಗ್ಯ ಅಲ್ವಪ್ಪ ಠಾಕುಟ್ರು ಒಂದ್ ಮಾತು ಹೇಳಿದ್ರು ನೀನು ತಿಳ್ಕೋಬೇಕು ಕಮಲಕ್ಕ ನೀನು ತಿಳ್ಕೋಬೇಕು ಹೇಳಪ್ಪ ಈಗ ಗಿಡ ಏನೇಳು ಗಿಡ ಮರ ಗಿಡ ದನ ಮನ್ಸ ಮೂರು ಆರೋಗ್ಯನು ಒಂದೇ ಅಂತ ಹೆಂಗ ಹೇಳು ಹೆಂಗದೇನು ಓಸಿ ಹೇಳಪ್ಪ? ಗಿಡವ ಹಸ ತಿಂತದೆ, ಹಸ ಕೊಡೋ ಹಾಲನ್ನ ನಾವು ಕುಡಿತೀವಿ ಇಲ್ವಪ್ಪ? ಹೌದು, ಅದು ಆರೋಗ್ಯವಾಗಿದ್ರೆ ಹೊಸ ಆರೋಗ್ಯವಾಗಿರ್ತೈತೆ, ಹೊಸ ಆರೋಗ್ಯವಾಗಿದ್ರೆ ನಾವು ಒಂದಕ್ಕೊಂದು ಲಿಂಕು. ಪ್ರಾಣಿ ಪಕ್ಷಿ ಗಿಡ ಮರ ಮನ್ಸ ಎಲ್ಲ ಒಂದೇಯ ಅರ್ಥ ಮಾಡ್ಕೋಬೇಕು. ಆದ್ರೆ ಮನ್ಸ ಏನ್ ಮಾಡ್ಕೊಂಬಿಟ್ಟವನೆ ಅಂದ್ರೆ ಜಯಣ್ಣ, ಈಗ ಅವೆಲ್ಲ ಬೇರೆ ಬೇರೆ, ನಾನೇ ಒಂದು ಅಂತ ಅನ್ಕೊಂಬಿಟ್ಟವನೆ. ಅಣ್ಣ ಹಂಗನ್ಬೇಡ, ಈಗ ಎಲ್ಲ ಹೆಂಗ್ ಹಸು ಸಾಕ್ತವ್ರೆ ಓದಿರೋರೆಲ್ಲ ಅಂದ್ರೆ ಅದೆಲ್ಲೋ ಒಂದ್ ಕಡೆ ನೋಡಕ್ ಹೋಗಿದ್ದೆ ಕಣ್ಣಣ್ಣ, ಹಸು ಮಲ್ಕೊಳಕ್ಕೆಲ್ಲ ಮ್ಯಾಟ್ ಹಾಕಿದ್ರು. ಟ್ರಿಪ್ ಹೋಗಿದ್ದೇವ? ಸುಮ್ನೆ ನೋಡಕ್ ಹೋಗಿದ್ದೆ. ಯಾವ ಟ್ರಿಪ್ಪೆ? ಹೆಂಗ್ ಹಸು ಸಾಕವ್ರೆ ನೋಡಕ್ ಹೋಗಿದ್ದೆ. ನೆಲಕ್ಕೆಲ್ಲ ರಬ್ಬರ್ ಮ್ಯಾಟ್ ಹಸುಗಳು ಕುಂತ್ಕೊಳಕ್ಕೆ, ಏನ್ ಚೆನ್ನಾಗಿತ್ತು ಅಂದ್ರೆ ಕಣ್ಣಣ್ಣ. ನಮ್ ಜಯಣ್ಣ ಮೊದ್ಲಿಗೆ ಹೇಳ್ದ ಅದೇನ ಕೊಟ್ಟಿಗೆ ಶುದ್ಧವಾಗಿರೋದಿಲ್ಲ ಅಲ್ಲ, ಎಲ್ಲರೂ ಹಂಗ್ ಶುದ್ಧವಾಗಿ ಇಟ್ಕೊಳಲ್ಲ, ಅವ್ರು ಚೆನ್ನಾಗಿ ಇಟ್ಕೊಂಡವ್ರೆ. ಅದಕ್ಕೆ ಸೆಕೆ ಆದ್ರೆ ಮೇಲಿಂದ ನೀರ್ ಬಿಡ್ತಾರೆ, ಅದ್ರ ಮೈ ಮೇಲೆಲ್ಲ ಸ್ಪ್ರಿಂಕ್ಲರ್ ಅಂತೆ, ಅದೆಲ್ಲ ಎಷ್ಟು ಚೆನ್ನಾಗಿ ಅವಕ್ಕೆ ನೀರು ಸ್ಪ್ರಿಂಕ್ಲರ್. ಅದೇನವ ಹಂಗಂದ್ರೆ? ಅಂದ್ರೆ ಹನನಿಯಾಗಿ ನೀರ್ ಬೀಳ್ತದೆ ದನದ ಮೇಲೆ. ಆಮೇಲೆ ಒಂದನಿ ಗಂಜಲಲ್ಲಿ ನಿಂತ್ಕೊಳಲ್ಲ, ಹರ್ಕೊಂಡ್ ಹೊಟ್ಟೋಯ್ತದೆ. ಅದೇ ನಮ್ ಕಾಳಣ್ಣನ ಮಗ ಬೆಂಗಳೂರು ಪೇಟೆನಾಗ ಇಲ್ವಾ ಜಯಣ್ಣ, ಅಮ್ಮ ಅದೇನೋ ಪಾರಿನ್ಗ್ ಹೋಯ್ತಿದಂತೆ. ಪಾರಿನ್ಗ್ ಹೋಗ್ಬೇಕಾದ್ರೆ ಒಂದಿನ ಮುಂಚೆ ಹೋಗ್ಬಿಡಮ್ಮ, ನಾವು ಅವನ್ನ ಇನ್ನೊಂದು ಕಳಿಸ್ಕೊಡಮ್ಮ ಅನ್ಕೊಂಡು ಅದ ಯಾವ್ದೋ ಒಂದು ಹೋಟ್ಲಲ್ಲಿ ರೂಮ ಮಾಡ್ಬಿಟ್ಟ. ಬೆಳಗ್ಗೆ ಎದ್ದು ನೀರ್ ಇಕ್ಕಬೇಕಲ್ಲಪ್ಪ ಅಣ್ಣ, ನೀರ್ ಇಕ್ಕಂಬ ಅಂತಂದ ಕಾಳಣ್ಣ. ನಾನು ಏನ್ ಎಲ್ಲಿ ಬತ್ತಿದ್ದು ನೀರ ಅಂತ ಅನ್ಬಿಟ್ಟು ನಾಮೇಲೆ ಮಾಡ್ತೀನಿ, ತಿರ್ಗಿಸ್ತೀನಿ ಮ್ಯಾಲಿದ್ ಬಂದ್ಬಿಡದ ನೀರು. ಏನ್ ಗಾಬರಿ ಆಗೋಯ್ತು ನನಗೆ, ಇದೇನಪ್ಪ ಇದು ಮಳೆ ಬತ್ತದ ಅಥವಾ ಏನಾರ ಇನ್ನೇನ್ ಬತ್ತಿದ್ದು ಅಂತ ಅನ್ಕೊಂಡು ನನಗೆ ಗಾಬರಿ ಆಗೋಯ್ತು ಜಯಣ್ಣ. ಓಡ್ಬಂದ್ಬಿಟ್ಟವರಕ್ಕೆ ಕಾಳಣ್ಣ ಕೈಲಿ ದುಬ್ಬಸ್ಕೊಳಕಿಯ ಹೋಗು ಭಯ ಆಗ್ಬಿಟ್ಟು ಕಿಟಕಿಯಿಂದ ಏನಾರು ಆಚಕಾರ್ಕಿರ್ಕೊಂಡ್ಬಿಟ್ಟು ಅಲ್ಲಕ್ಕಯ್ಯ, ಅಲ್ಲಿ ಕಿಟಕಿನಾರು ಇದ್ದದ ಅದ್ಯಾವ್ದೋ ಸಣ್ಣ ಗಾಳಿ ಆಡಕ್ಕೆ ಯಾವ್ದೋ ಒಂದು ಹಾಕಿರ್ತಾರಲ್ಲವ ಅದೇನೋ ಪ್ಯಾನ್ ತಿರುಗ್ದಂಗ್ ತಿರುಗ್ತಾ ಇರ್ತದೆ. ಅಲ್ಲಿಂದ ನಾನು ನುಕ್ಕಂಬರಕ್ಕಾದ್ದ ಇಲ್ಲ, ಅಲ್ಲೇ ನಿಂತ್ಕೊಂಡಿ ಬಿಡು. ಆಮೇಲೆ ಕಾಳಣ್ಣ ಕೂಕ್ಕೊಂಡು, ಕಾಳಣ್ಣ ಮ್ಯಾಲಿಂದ ಬತ್ತದೆ ನೀರು ಕೆಳಗಿಂದ ಬತ್ತಿಲ್ಲ ಅಂತ, ಅಮ್ಮ ಹಿಂಗ್ ಮಾಡು ಅಂತ ಅಂದ. ಅಲ್ಲಿಂದ ಹಂಗ್ ಮಾಡ್ದಿ, ನೀರು ಇಕ್ಕಂಬ ಬಂದಿ. ಈಗ ಅದು ಯಾತಕ್ ಬಂತು ಅಂದ್ರೆ ದನದ ಮೈ ಮ್ಯಾಕ್ ನೀರ್ ಬಿಡೋದ್ರಿಂದ ಬಂತು. ನಾನು ನಾವಲ್ಲ, ನೀನೇ ನಿನ್ನ ಅದಕ್ಕೆ ಹೋಲ್ಸ್ಕೊಂಡಿದ್ದು. ಅಲ್ಲಕವ ನೀರು ಮ್ಯಾಕಿಂದ ಬರ್ತದಲ್ಲ ಅದ ಅಂತ ಕೇಳಕ ಅದನ್ನ ಹೇಳ್ದಿ ನಾನು. ನಿನ್ ಬಿದ್ದಂಗ ಬಿಡೋದಿಲ್ಲ ನೀರು. ಈಗ ಈ ಪ್ಯಾಟರ್ನಾಗೆ ಪುಷ್ಪ ಹೂವೆಲ್ಲ ಬೆಳೀತಾರೆ ಅಂದ್ರ ಅದೊಂಥರ ಮಂಜು ಬಿದ್ದಂಗ ಬೀಳ್ತದೆ ಮ್ಯಾಲಿಂದ ಒಂದೊಂದೇ ಒಂದೊಂದೇ ಹೊಗೆ ತರ ಕಂಡಣ್ಣ. ಚಳಿಗಾಲದಾಗೆ ಮಂಜು ಬಿಡೋದಿಲ್ವ, ಹೊಗೆ ಕಂಡಂಗೆ. ನೀರ್ ಬಂದಂಗ ಆಗ್ಬೇಕು, ಬರದಂಗು ಇರ್ಬೇಕು, ತಂಪಾಗ್ಬೇಕು ವಾತಾವರಣ. ಚೆನ್ನಾಗಿರ್ತಲ್ವಾ ಜಯಣ್ಣ? ಆಮ್ಯಾಕೆ ನೋಡೋ ನಾವೇನೇನೋ ಮಾತಾಡ್ತೀವಿ, ಮುಖ್ಯವಾದ ವಿಚಾರವೇ ಮರ್ತೋ. ಏನಪ್ಪ ಅದು? ಪರಿಸರ ದಿನಾಚರಣೆ ಬತಾದೆ ಇಲ್ವಾ? ಈ ಸಾರಿ ಪ್ಲಾಸ್ಟಿಕ್ ನ ನಿಷೇಧ ಮಾಡಿ ಪರಿಸರ ಉಳಿಸಿ ಅಂತ ಇಡೀ ಪ್ರಪಂಚದಾಗೆಲ್ಲ ಮಾಡ್ತಾವ್ರಂತೆ ಹಬ್ಬವ. ಅಂದ್ರೆ ನಾವುವೆ ಪ್ರತಿಜ್ಞೆಯ ಮಾಡ್ಬೇಕು, ಪ್ಲಾಸ್ಟಿಕ್ ನ ಬಿಟ್ಬಿಡ್ಬೇಕು, ಒಂದ್ ಬಟ್ಟೆ ಚೀಲ ಯಾವಾಗ್ಲೂ ಕೊಳ್ಳಿಗೆ ನೇತಾಕಬೇಕು. ಆಮೇಕೆಂದ ಪರಿಸರ ಉಳಿಸ್ಬೇಕು ಅಂದ್ರೆ ನೀನ್ ಮಾಡ್ತೀಯಲ್ಲ, ಸೈಕಲ್ ತುಳಿಬೇಕು. ಆಮೇಲೆ ಪ್ರತಿ ವರ್ಷ ನಾವು ಮಾಡ್ತೀವಲ್ಲವ, ಒಳ್ಳೊಳ್ಳೆ ಮರ ಗಿಡಗಳನ್ನ ಜಮೀನ ನೆಡ್ಬೇಕು, ನೆಟ್ಟಿರೋ ಮರವ ಪೋಷಣೆ ಮಾಡಿ ಬೆಳೆಸ್ಬೇಕು. ಈ ಪ್ಯಾಟೆಗೆ ಹೋಗಿದ್ದಕ್ಕಪ್ಪ ಮೈಸೂರು ಅಲ್ಲಕವ ಈ ಕಣ್ಣ ನೀರೇ ಬಂದ್ಬಿಡ್ತು ಬಿಡು ನಂಗೆ. ಅದ್ಯಾಕೆ ಅಲ್ಲಕವ? ನಾನು ಒಂದೆರಡು ತಿಂಗಳಾಗೆ ಆ ದಾರಿಲಿ ಹೋಗಿದ್ದಿ ಆಯ್ತಾ, ಏನು ಮರಗಳು ಅಷ್ಟು ಉದ್ದಕ್ಕೆ ನಿಂತಿದ್ದು. ಈಗ ಸ್ವಲ್ಪ ದಿನದಿಂದ ಹೋದ್ರೆ ಮರಗಳೇ ಇಲ್ಲಕವ, ಅಲ್ಲಿ ಎಲ್ಲ ಕಡ್ದ್ಬಿಟ್ಟವ್ರೆ, ಕಡ್ದ್ಬಿಟ್ಟು ಮಲಗಿಸ್ತಾರ. ಹಿಂಗೆ ಮರವ ಕಡಿದು ಮಲಗಿಸ್ಬಿಟ್ರೆ ಜಯಣ್ಣ ಹೇಳ್ದಂಗೆ ಪರಿಸರ ಉಳಿಸ್ದಂಗ ಆದದ. ಎಷ್ಟು ವರ್ಷ ಬೇಕಾಗಿರ್ತ ಮರ ಬೆಳೆಯಕ? ಯಾವ್ದೋ ಊರು ಯಾವ್ದೋ ರಸ್ತೆ. ಈಗ ನಮ್ಮ ಊರಿಂದ ನಮ್ ಕೆರೆ ಕಟ್ಟೆ ಬಗ್ಗೆ ಯೋಚನೆ ಮಾಡುವ ಚಂದ್ರಣ. ಆಯ್ತು ಬಿಡು. ಈಗ ನಾವೇನ್ ಮಾಡ್ಬೇಕು? ಈಗ ನಮ್ಮೂರಿಗೆ ಬರೋ ದಾರಿ ಅದೇ, ಅದ್ರ ಅಕ್ಕಪಕ್ಕ ಮರ ಗಿಡ ನೆಡ್ಕೋಬಹುದಾ? ಹೋಗಪ್ಪ. ಕಷ್ಟ ಅನ್ಕೊಂಡು ಬಿಸಿಲಾಗೆ ಛತ್ರಿ ಇಡ್ಕೊಂಡ್ ಬತ್ತಿವೆ ಹೊರ್ತು, ಒಂದೇ ಒಂದ್ ಮರ ನೆಟ್ರೆ ಎಷ್ಟು ಒಳ್ಳೇದಾಯ್ತದೆ ಅಂತ ಯೋಚನೆ ಮಾಡೋದಿಲ್ಲ. ಗಿಡ ನೆಡ್ಬೇಕು ಅಲ್ವಪ್ಪ. ಈಗ ಕೆರೆ ಕಂಡ್ರೆ ಒತ್ತುವರಿ ಯಾವಾಗ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತೀವಿ. ಕೆರೆಗ್ ನೀರ್ ಹರದ್ ಬರೋ ಜಾಗದಲ್ಲಿ ಒಂದ್ ತೋಪ್ ಮಾಡೋಣ, ನಮ್ ತಾತನ ಕಾಲದಲ್ಲಿ ಇತ್ತು ಎಷ್ಟ್ ಚಂದಾಗಿತ್ತು, ಖಾಲಿ ಆಡ್ತಿದ್ದ ಆ ತೋಪಲ್ಲೇ ಒಟ್ಟಿಗೆ ಹೋಗಿ ಊಟ ಮಾಡ್ತಿದ್ದ. ಆ ತೋಪ್ನೊಳಗೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಡ್ಬಿಟ್ರು, ಆಗ್ಲೂ ರಾತ್ರಿ ಅಲ್ಲೇ ಭಜನೆ ಮಾಡ್ಕೊಂಡಿದ್ರು. ಇಲ್ವಲ್ಲಣ್ಣ? ಹೌದು. ಒಸಿ ನೋಡಪ್ಪ, ಮಧ್ಯಾಹ್ನ ಏನೋ ಬಿಸಿಲು ಏನೋ ಜಳ ಜಾಸ್ತಿ ಆಗ್ಬಿಟ್ರೆ ಒಸಿ ಟವಲ್ ಹಾಸ್ಕೊಂಡು ಒಸಿ ತೋಳ್ನ ದಿಮ್ ಮಾಡ್ಕೊಂಡು ಮನಿ ಕಂಬಿಡ್ತೀವಿ. ಕೆರೆ ಮೇಲೆ ಆದ್ ಬರೋ ಗಾಳಿ ತಂಪಾಗಿ ಮರ ತಂಪು ಬೇರೆ. ಪ್ರಪಂಚದಾಗೆ ಈ ಪರಿಸರ ಸುಖವ ನಮಗೆ ಕೊಟ್ಟದೆ, ಆದ್ರೆ ಮನ್ಸಂಗೆ ಅದು ಸುಖ ಅಂತ ಅನ್ಸಕ್ಕಿಲ್ಲ. ಈಗ ನೋಡು, ಬೆಟ್ಟದ ಮ್ಯಾಗೆ ಹೊಂಗೆ ಮರದ ನೆರಳಾಗೆ ಕುರಿ ಕಾಯ್ಸವ ನೆಮ್ಮದಿ ಮನೆ ಕಂಡಿರ್ತಾನೆ. ಅವನು ಬೆಂಗಳೂರಿನಾಗೆ ನೀನ್ ಹೋಗಿದ್ದಲ್ಲ ಹೋಟ್ಲು, ಅಲ್ಲಿ ಮನಿಕಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಬೆಂಗಳೂರಿನಾಗೆ ನೀನ್ ಹೋದಂತ ಹೋಟ್ಲಲ್ಲಿ ಮನಿಕತಾನಲ್ಲ ಅವನು, ಹೊಂಗೆ ನೆಳ್ಳ ಮಲಿಕೊಂಡಿದ್ರೆ ಚೆಂದಾಗಿರೋದು ಅಂತ ಯೋಚನೆ ಮಾಡ್ತಾನೆ. ಯಾರು ಇರೋ ಜಾಗದಲ್ಲಿ ನೆಮ್ಮದಿಯಾಗಿಲ್ಲ ಕಣಣ್ಣ, ಇದು ಸಿಕ್ತು ಅಂದ್ರೆ ಅದೇ ಚೆನ್ನಾಗಿತ್ತು ಅನ್ನೋದು. ಇದು ಚೆನ್ನಾಗೈತೆ ಅಂತಂದ್ರೆ ಇನ್ನೂ ಯಾವ್ದೋ ಚೆನ್ನಾಗಿರ್ಬೋದು ಅಂತ ಅನ್ಕೊಳ್ಳೋದು ಆಸೆ. ನಮ್ ತಾತ ಒಂದ್ ಕತೆ ಹೇಳುವ, ಈಗ ಒಂದ್ ಹಸ ಮೇಯ್ತಿತ್ತಂತೆ ನದಿ ಪಕ್ಕ, ಕುತ್ತಿಗೆ ತಾಕಡೆ ನೋಡ್ತಂತೆ, ಆ ಕಡೆಗೆ ಇನ್ನೂ ಹಸರಾಗಿತ್ತಂತೆ. ಬೇಸಿಗೆ ಕಾಲ, ಈಜ್ಕೊಂಡು ಆ ಕಡೆಗೆ ಹೋಯ್ತು, ಅಲ್ಲೂ ಹಸಿ ಮೇಯ್ತು, ಈ ಕಡೆ ನೋಡ್ತು, ಈ ಕಡೆನೆ ಹಸರಾಗಿತ್ತು, ಮತ್ತೆ ಈಚ್ಕೋಬಹುದು ನೋಡಪ್ಪ. ಹಿಂಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಮಧ್ಯದಲ್ಲಿ ಯಾವಾಗ್ಲೂ ಒಂದ್ಸರಿ ಸೆಳವಿಗೆ ಸಿಗಾಕೊಂಡ್ರೆ ಅಂದ್ರೆ ಮನ್ಸನು ಹಂಗೆ ಕಪ್ಪ ಇರೋ ಜಾಗದಲ್ಲಿ ಸಂತೋಷ ಪಡೋದಿಲ್ಲ ಅಲ್ವಾ, ಹಿಂಗೆ ಈಚ್ತಾ ಇರೋದೇ. ಅದೆಲ್ಲ ಒಂದ್ ಪದ ಬತ್ತದಲ್ಲವ ಆಕಾಶವಾಣಿನಾಗೆ, ಇದು ಇರುವುದೆಲ್ಲವ ಬಿಟ್ಟು ಇರದು ಎಡೆಗೆ ತುಡಿಯುವುದೇ ಜೀವನ ಅಂತ ಗೋಪಾಲ ಕೃಷ್ಣ ಅಡಿಗ್ರದು. ನೀ ಆಡ್ತಿದ್ದೆಲ್ಲ ಒಂದಿನ ಅಡಿಗೆ ಮಾಡ್ತಾ ಇಟ್ಟೊಂದು ಆಡ್ತಿದ್ದೆಲ್ಲ ಅದ ಕೇಳ್ಕಂಡಿ. ನೀನ್ ತರಕಾರಿ ಹಚ್ಕೊಡ್ತಾ ಕುಂತಿದ್ದ? ಇಲ್ಲ, ಯಾವಾಗ ತಟ್ಟೆಗೆ ಹಾಕ್ತೀನಿ ಅಂತ ತಣ್ಗೆ ಇಟ್ಕೊಂಡ್ ನಿಂತಿದ್ದ. ಇವಾ ಇಟ್ಟ ಹೊಂದಿಸ್ತಿದ್ದ, ಹೊಂದಿಸ್ಬಿಟ್ಟು ಮುದ್ದೆ ಕಟ್ತಿದ್ದ. ಆ ಕಟ್ಟದೆ ಒಂಥರ ಚಂದ ಅಲ್ವಾ ಮುದ್ದೆ, ಏನು ಕಮಲಕ್ಕ? ಹೌದು ಅಲ್ವಾ, ಚೆನ್ನಾಗಿ ಕಟ್ತಿದ್ದೆ ಕಣ್ಬಿಡು. ಜಯಣ್ಣ, ಈಗ ಮುದ್ದೆ ನನಗ್ ಸಿಗ್ತದೆ ಅಂತ ಇವನ್ ಲೆಕ್ಕ ಹಾಕಂತ ಕುಂತಿದ್ದ ಅನ್ಸತ್ತೆ. ನಿನಗ್ ಬೇಡವ, ನಿನಗ ನೀನ್ ಅವತ್ತಿನ ಕತೆ ಹೇಳ್ತಿರೋದು ಇವತ್ತಿಂದಲ್ಲ, ಇವತ್ತೇನವೋ ಅವನು ಆಗ್ಲೇ ಸೊಪ್ಪು ಹೆಸರು ಹಾಕೊಂಡ್ಬಿಟ್ಟು ತಣ್ಗೆ ಹಿಡ್ಕೊಂಡ್ ನಿಂತಿದ್ದ, ಬೇಗ ತಾಗ ಈ ಕಡೆಗೆ ಒಂದ್ ಮುದ್ದೆ ತಳ್ಳು ಅಂತ. ಅಲ್ಲ, ಹಳೇದ್ ಕತೆ ಬಿಡ್ರವ್ವ, ಇವತ್ತಿನ ಕತೆ ಹೇಳಿ. ಈಗ ಆಯ್ತಪ್ಪ ನೋಡಪ್ಪ, ಈಗ ನೀನು ಹಾಲು ಕುಡಿಬೇಕು, ಮೊಸರು ಕುಡಿಬೇಕು, ಬೆಣ್ಣೆ ತಿನ್ಬೇಕು, ಇದೆಲ್ಲ ಹೇಳ್ತಿದ್ಯಲ್ಲ, ನನಗೂ ಹೊಸಿ ಆಸೆ ಆಗ್ಬಿಟ್ಟದೆ. ಹೊಸಿ ಯಾಕೋ ಈ ಒಂದು ಸ್ವಾನೆ ಮಳೆ ಬಿದ್ದು ಬಿದ್ದು ಹೊಸ ಚಳಿ ಚಳಿ ಅಲ್ವಪ್ಪ, ಈ ಚಳಿಗೆ ಏನಾದ್ರೂ ಕರ್ಮ ಕುರ್ಮ ಅನ್ನಂಗೆ ಇರ್ಬೇಕಲ್ವಾ. ಹೀರೆಕಾಯಿ ಬಜ್ಜಿ ಮಾಡ್ತೀನಿ, ಅದೇನ್ ತಂಗ್ಲು ಪೆಟ್ಗೆದಲ್ಲ, ಈಗ ಬಿಸಿ ಬಿಸಿಯಾಗಿ ಮಾಡ್ತೀನಿ. ಅಲ್ಲಕವ್ವ, ಅವನು ಹಾಲು ಮೊಸರು ಬೆಣ್ಣೆ ತುಪ್ಪ ಅಂತ. ಅಲ್ಲ, ಈ ಹೊಸಿ ತುಪ್ಪ ಗಿಪ್ಪ ಹಾಕೊಂಡು ಈ ಚಕ್ಲಿ ಏನೋ ಇದ್ ಮಾಡ್ತಿದ್ಯಲ್ಲವ ನೀನು, ಇದನ್ನ ಒಣಾಕಿದ್ಯಲ್ಲ, ಅದ್ ಹೊಸಿಯ ಎಣ್ಣೆ ಸಂಡಿಗೆ ಸಂಡಿಗೆ ಸಂಡಿಗೆ ಆ ಸಂಡಿಗೆ ಮಾಡ್ಕೊಂಡ್ ಬಂದ್ರೆ ಅದ್ರ ಜೊತೆ ಕಾಫಿ ತರ್ಲೆ ತಕ್ಕಂಬವ್ವ. ಜಯಣ್ಣಂಗ್ ಇಷ್ಟ ಆಯ್ತದೋ ಇಲ್ವೋ ನನಗಂತೂ ಗೊತ್ತಿಲ್ಲ, ನನಗಂತೂ ಇಷ್ಟ ಆಯ್ತದೆ ಕವ್ವ. ನಿಂದ ಹೇಳ್ಕೊ, ಉಳಿದೋರದ್ ಬಿಡು. ನಿಂದೇನ್ ಇದು ಇದು ಹೋಟ್ಲಲ್ಲಿ ಏನು ಇದಿಟ್ಟಿರ್ತಾರಲ್ಲಪ್ಪ, ಅದೇನ ಕಾರ್ಡು? ಅವಳು ಏನ್ ಕೊಡ್ತಾಳ ಅದನ್ನ ಕುಡ್ಕೊಳ್ಳೋದು ಮಾತು ಅಂದ್ರೆ ನೀನು ನಾಜುಗ್ಗಾರ ಕಣ. ನಡೆಯೋಳಕ್ಕೆ ಬಂದೆ ಕುಂತಿರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ದೇಶಾದ್ಯಂತ ಮುಂಗಾರು ಬಿರುಸು ಪಡೆದಿರುವ ಹೊತ್ತಿನಲ್ಲೇ ಕೇಂದ್ರ ಸರ್ಕಾರವು ರೈತರಿಗೆ ಮಾನ್ಸೂನ್ ಉಡುಗೊರೆ ನೀಡಿದೆ. 2025-26 ಸಾಲಿನ ಖಾರೀಫ್ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಅಂದರೆ ಎಂಎಸ್ಪಿಯನ್ನು ಹೆಚ್ಚಳ ಮಾಡಲಾಗಿದೆ. ಇದರಿಂದಾಗಿ ಭತ್ತ, ದ್ವಿದಳ ಧಾನ್ಯ, ಎಣ್ಣೆಕಾಳುಗಳ ಕನಿಷ್ಠ ಬೆಂಬಲ ಬೆಲೆ 3%-9% ಏರಿಕೆ ಕಂಡಿದೆ. ಕಳೆದ 10-11 ವರ್ಷದಲ್ಲಿ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸಿಗೆ ಅನುಗುಣವಾಗಿ 14 ಖಾರೀಫ್ ಬೆಳೆಗಳ ಬೆಂಬಲ ಬೆಲೆಯಲ್ಲಿ ಭಾರೀ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭತ್ತದ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಾಲ್ಗೆ 69 ರೂಪಾಯಿ ಹೆಚ್ಚಿಸಲಾಗಿದ್ದರೆ ತೊಗರಿ ಬೆಳೆಯ ಕನಿಷ್ಠ ಬೆಂಬಲ ಬೆಲೆ 450 ರೂಪಾಯಿ ಹೆಚ್ಚಳವಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ರಾಗಿ, ಹತ್ತಿ ಮತ್ತು ಎಳ್ಳಿನ ಕನಿಷ್ಠ ಬೆಂಬಲ ಬೆಲೆ ಗರಿಷ್ಠ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಈ ಬಾರಿ ಅವಧಿಗೂ ಮೊದಲೇ ಮಾನ್ಸೂನ್ ದಕ್ಷಿಣ ರಾಜ್ಯಗಳಿಗೆ ಪ್ರವೇಶಿಸಿದೆ. ಈ ಹಿನ್ನೆಲೆಯಲ್ಲಿ ದೇಶದ ಒಟ್ಟು ಆಹಾರ ಉತ್ಪಾದನೆಯ 50%-ಕ್ಕಿಂತ ಹೆಚ್ಚಿನ ಕೊಡುಗೆ ನೀಡುವ ಖಾರೀಫ್ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಖಾರೀಫ್ ಬೆಳೆಗಳ ಬಿತ್ತನೆಗೆ ಉತ್ತೇಜನ ಸಿಗಲಿದೆ. ಕೇಂದ್ರ ಸರ್ಕಾರವು 2025-26 ಸಾಲಿನಲ್ಲಿ ಮಾರ್ಪಡಿಸಿದ ಬಡ್ಡಿ ಸಬ್ಸಿಡಿ ಯೋಜನೆ ಅಂದರೆ ಎಂಐಎಸ್ಎಸ್ ಅನ್ನು ಈಗಾಗಲೇ ಚಾಲ್ತಿಯಲ್ಲಿರುವ 1.5% ಬಡ್ಡಿ ಅನುದಾನದೊಂದಿಗೆ ಮುಂದುವರಿಕೆಗೆ ಅನುಮೋದನೆ ನೀಡಿದೆ. ಈ ಯೋಜನೆಯಡಿಯಲ್ಲಿ ರೈತರು ತಮ್ಮ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಕೈಗೆಟುಕುವ ಬಡ್ಡಿದರದಲ್ಲಿ ಅಲ್ಪಾವಧಿ ಸಾಲವನ್ನು ಪಡೆಯಬಹುದಾಗಿದೆ. ಖಾರೀಫ್ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಈ ರೀತಿ ಇದೆ: ಭತ್ತ ಸಾಮಾನ್ಯ 2,369 ರೂಪಾಯಿ, ಭತ್ತ ಗ್ರೇಡ್ ಎ 2,389 ರೂಪಾಯಿ, ಹೈಬ್ರಿಡ್ ಜೋಳ 3,699 ರೂಪಾಯಿ, ಜೋಳ ಮಾಲ್ದಂಡಿ 3,749 ರೂಪಾಯಿ, ಸಜ್ಜೆ 2,775 ರೂಪಾಯಿ, ರಾಗಿ 4,886 ರೂಪಾಯಿ, ಮೆಕ್ಕೆಜೋಳ 2,400 ರೂಪಾಯಿ, ತೊಗರಿ ಅರಹರ್ 8,000 ರೂಪಾಯಿ, ಹೆಸರುಕಾಳು 8,768 ರೂಪಾಯಿ, ಉದ್ದಿನಕಾಳು 7,800 ರೂಪಾಯಿ, ಕಡಲೆಬೀಜ 7,263 ರೂಪಾಯಿ, ಸೂರ್ಯಕಾಂತಿ ಬೀಜ 7,721 ರೂಪಾಯಿ, ಸೋಯಾಬೀನ್ ಹಳದಿ 5,328 ರೂಪಾಯಿ, ಎಳ್ಳು 9,846 ರೂಪಾಯಿ, ಹುಚ್ಚೆಳ್ಳು 9,537 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮುಂಗಾರು ಚುರುಕಾದ ಬೆನ್ನಲ್ಲೇ ಈಗ ಅಡಿಕೆ ಮಾರುಕಟ್ಟೆಯಲ್ಲಿ ಧಾರಣೆ ಶರವೇಗದಲ್ಲಿ ಏರಿಕೆ ಕಾಣಿಸಿಕೊಂಡಿದೆ. ಹೊಸ ಅಡಿಕೆ ಹಾಗೂ ಹಳೆ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಇದೀಗ ಬೇಡಿಕೆ ಹೆಚ್ಚಿದೆ. ಕ್ಯಾಂಪ್ಕೋ ಸಂಸ್ಥೆಯು ಹೊಸ ಅಡಿಕೆಯನ್ನು 495 ರೂಪಾಯಿಗೆ ಖರೀದಿಸುತ್ತಿದ್ದು ಹಳೆ ಅಡಿಕೆಯನ್ನು 520 ರೂಪಾಯಿಗೆ ಖರೀದಿ ಮಾಡುತ್ತಿದೆ. ಕ್ಯಾಂಪ್ಕೋ ಧಾರಣೆ ಏರಿಸಿದ್ದ ಹಿನ್ನೆಲೆಯಲ್ಲೇ ಖಾಸಗಿ ಹಾಗೂ ಹೊರ ಮಾರುಕಟ್ಟೆಯಲ್ಲಿ ಕೂಡ ಧಾರಣೆ ಏರಿಕೆಯಾಗಿದೆ. ಅಲ್ಲಿ ಹೊಸ ಅಡಿಕೆ 500 ರೂಪಾಯಿ ಹಾಗೂ ಹಳೆ ಅಡಿಕೆ 520 ರೂಪಾಯಿಯಲ್ಲಿ ಖರೀದಿಯಾಗಿದ್ದು ಕಂಡುಬಂದಿದೆ. ಅಡಿಕೆ ಧಾರಣೆ ದಿನೇ ದಿನೇ ಏರುಗತಿಯಲ್ಲಿಯೇ ಸಾಗುತ್ತಿದೆ. ಜೊತೆಗೆ ಕಳೆದ ವರ್ಷ ಕಂಡಿದ್ದ ಹವಾಮಾನ ವೈಪರೀತ್ಯದ ಕಾರಣದಿಂದ ಕೃಷಿಕರಲ್ಲಿಯೂ ಅಡಿಕೆ ದಾಸ್ತಾನು ಕೊರತೆ ಉಂಟಾಗಿದೆ. ಅಡಿಕೆ ಮಾರುಕಟ್ಟೆಯಲ್ಲಿ ಆವಕದ ಕೊರತೆ ಹಾಗೂ ಹೆಚ್ಚುತ್ತಿರುವ ಬೇಡಿಕೆ ಗಮನಿಸಿದರೆ ಆಗಸ್ಟ್ ತಿಂಗಳಿನಲ್ಲಿ ಹೊಸ ಅಡಿಕೆ ಹಾಗೂ ಹಳೆ ಅಡಿಕೆಯ ದರ 600 ರೂಪಾಯಿ ಮುಟ್ಟುವ ಸಾಧ್ಯತೆ ಹೆಚ್ಚಿದೆ ಎಂದು ಅಂದಾಜಿಸಲಾಗುತ್ತಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೇಳುಗರೆ, ಜೂನ್ 3 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ: ಪ್ಲಾಸ್ಟಿಕ್ ಮಾಲಿನ್ಯ ನಿಲ್ಲಿಸಿ, ಪರಿಸರ ಸಂರಕ್ಷಿಸಿ. ಭಾಗವಹಿಸುತ್ತಾರೆ ಮೈಸೂರಿನ ಪರಿಸರ ವಿಜ್ಞಾನಿ ಪ್ರೊಫೆಸರ್ ವಿ ಜಗನ್ನಾಥ್. ಸಂಪರ್ಕ ಸಂಖ್ಯೆಗಳು 2512582 ಹಾಗೂ 2515089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಜೂನ್ 3 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜೂನ್ 2 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಸಹಜ ಸಾವಯವ ಕೃಷಿ ಕುರಿತು ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ನಿಟ್ರೆ ಗ್ರಾಮದ ಎಚ್.ಕೆ. ಈಶ್ವರಪ್ಪ ಅವರೊಂದಿಗೆ ಸಂದರ್ಶನ. ಮಣ್ಣು ಮಾತ್ರ ನನಗೆ ಭಾಳ ಖುಷಿ ಆಯಿತು. ಅದಕ್ಕೆ ನಾವು ಅದನ್ನು ಪ್ರಿಪೇರ್ ಮಾಡಿದ್ವಿ. ಫುಲ್ಲು ರೆಡ್ ಸಾಯಲು, ತುಂಬ ಸ್ಮೂತ್ ಸಾಯಲು, ಮತ್ತು ವಾಟರ್ ಅಬ್ಸರ್ಪ್ಷನ್ ಅಂದರೆ ವಾಟ್ರ್ ಇರ್ಕೋಣ ಅಂತ ಗುಣ ತುಂಬ ಇದೆ. ಅದಕ್ಕೆ ಪರೀಕ್ಷೆ ಏನಾದ್ರು ಮಾಡಿಸಿದ್ರೆ ಮಣ್ಣು ಇಲ್ಲ ನೋಡಿದ ಕೂಡಲೇ ನಮಗೆ ಗೊತ್ತಾಯಿತು. ಆ ಪ್ರದೇಶದಲ್ಲಿ ಓಡಾಡಿದ್ದಾಗ ವಾಟ್ರು ಇನ್ನೂ ಪೊಲ್ಯೂಷನ್ ಆಗಿಲ್ಲ. ಆ ಲ್ಯಾಂಡು ಆ ಏರಿಯಾದಲ್ಲಿ ಅಷ್ಟು ಕಲುಷಿತ ಆಗಿಲ್ಲ, ಯಾವುದು ಫ್ಯಾಕ್ಟ್ರಿ ಇಲ್ಲ. ಇವರು ರಾಸಾಯನಿಕಗಳ ಪ್ರಯೋಗ ತುಂಬ ಕಡಿಮೆ ಅಲ್ಲಿ. 3 ಮಂಗಳವಾರ ನೇರ ಫೋನಿನ ಕಾರ್ಯಕ್ರಮವಿದೆ. ವಿಷಯ: ಪ್ಲಾಸ್ಟಿಕ್ ಮಾಲಿನ್ಯ ನಿಲ್ಲಿಸಿ, ಪರಿಸರ ಸಂರಕ್ಷಿಸಿ. ಭಾಗವಹಿಸುತ್ತಾರೆ ಮೈಸೂರಿನ ಪರಿಸರ ವಿಜ್ಞಾನಿ ಪ್ರೊಫೆಸರ್ ವಿ ಜಗನ್ನಾಥ್. 4 ಬುಧವಾರ ಮುಂಗಾರಿಗೆ ಸೂಕ್ತವಾದ ಭತ್ತದ ತಳಿಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ.ಎ. ದೀಪಕ್ ಅವರೊಂದಿಗೆ ಸಂದರ್ಶನ. ಈಗ ದೀರ್ಘಾವಧಿ ತಳಿ, ಮಧ್ಯಮಾವಧಿ ತಳಿ ಮತ್ತು ಅಲ್ಪಾವಧಿ ತಳಿಗಳು, ಇಳುವರಿ ಕೂಡ ದೀರ್ಘಾವಧಿಯಿಂದ ಅಲ್ಪಾವಧಿ ತನಕ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಸಾಮಾನ್ಯವಾಗಿ ದೀರ್ಘಾವಧಿ ತಳಿಗಳು ಹೆಚ್ಚಿನ ದಿನ ಒಂದು ಬೆಳೆಯಲ್ಲಿ ಇರ್ತವೆ. ಹಾಗಾಗಿ ಅದಕ್ಕೆ ಆಹಾರ ಉತ್ಪಾದನೆ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸಾವಕಾಶವಾದಂಥ ಸಮಯ ಇರುತ್ತೆ. ಅದೇ ದಿನಗಳು ಕಡಿಮೆ ಆದಂಗೆ ಅವಕ್ಕೆ ಒಂದು ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಅವಧಿ ಕೂಡ ಕಡಿಮೆ ಆಗೋದ್ರಿಂದ ಸಾಮಾನ್ಯವಾಗಿ ಇಳುವರಿ ದೀರ್ಘಾವಧಿಯಿಂದ ಅಲ್ಪಾವಧಿ ತನಕ ಕಡಿಮೆ ಆಗ್ತಾ ಬರುತ್ತೆ. ಜೂನ್ 5 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿ ತೆಂಗು ಹಾಗೂ ನೀರಾ ಮಾರಾಟವನ್ನು ಕುರಿತು ನಾಗಮಂಗಲ ತಾಲೂಕು ಬಿಂಡಿಗನವಿಲೆ ಹೋಬಳಿ ನಾಗತಿಹಳ್ಳಿ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎನ್.ಟಿ. ಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ. ನಾವು ಪ್ರತಿ ಮೀಟಿಂಗ್ಗಳಿಗೆ ಮಂಡ್ಯದಲ್ಲಿ ಅಟೆಂಡ್ ಆಗ್ತಾ ಇರ್ತೀವಿ ಸರ್. ಏನು ಮೀಟಿಂಗ್? ನಮ್ಮ FAO CEO ಮತ್ತು ಅಧ್ಯಕ್ಷರನ್ನ ಮೀಟಿಂಗ್ ಕರೀತಾ ಇರ್ತಾರೆ. ಅವ್ರಿಗೆ ಪ್ರತಿಯೊಂದು ಗಮನಕ್ಕೆ ಏನೇನಿದೆ, ಸವಲತ್ತುಗಳು ಏನೇನಿಲ್ಲ ಎಲ್ಲ ಹೇಳಬೇಕು ಅಂತ. ಯಾಕೆಂದರೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಮ್ಮಲ್ಲಿ ವಿಚಾರವಾದಿಗಳು ಪ್ರತಿಯೊಂದು ಕಂಪ್ನಿಗಳು ಮತ್ತು ಇದು ಬೇರೆ ಬೇರೆ ತಜ್ಞರು ಬರ್ತಾರೆ, ಅವ್ರ ಮುಖಾಂತರ ಎಲ್ಲ ತಿಳ್ಕೊಂಡಿದ್ದು. ಸರಿ, ಹಾಗಾಗಿ ಅದು ಮಾಡ್ದು. 6 ಶುಕ್ರವಾರ ರೈತ ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆಯನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬಿತ್ತನೆ ಬೀಜ ವಿಭಾಗದ ವಿಶೇಷ ಅಧಿಕಾರಿ ಡಾಕ್ಟರ್ ಕೆ. ಮಧುಸೂದನ್ ಅವರೊಂದಿಗೆ ಸಂದರ್ಶನ. ನಮ್ಮ ಸಾಕಷ್ಟು ಜನ ರೈತರು ತಾವು ಏನು ಉತ್ಪಾದನೆ ಮಾಡಿರ್ತಕ್ಕಂಥದ್ದು APMC ಮಾರ್ಕೆಟ್ನಲ್ಲಿ ನಾವು ತಗೊಂಡಿದ್ದೆ, ಆದರೆ ಅದಕ್ಕೆ ಇರ್ತಕ್ಕಂಥ ಮತ್ತೆ ಮಾರಾಟ ದರ ಮತ್ತು ನಾವು ಬೀಜೋತ್ಪಾದನೆ ಕೊಡ್ತಕ್ಕಂಥ ಮಾರಾಟ ದರಕ್ಕೆ 35-40% ಹೆಚ್ಚು ಅಂದರೆ ವ್ಯತ್ಯಾಸ ಇರ್ತಕ್ಕಂಥದ್ದು. ಸೊ ನಾನು ಆಗಲೇ ಹೇಳಿದೆ MSP ಹದಿನೈದರಿಂದ 20% ಹೆಚ್ಚು ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ. ಸೊ ಇದಿದೆ. ಇದು ಬಹಳಷ್ಟು ಜನ ರೈತರು ತಮ್ಮ ಅನಿಸಿಕೆಯ ಮುಖಾಂತರ ವ್ಯಕ್ತಪಡಿಸಿದ್ದೆ, ಆದರೆ ಇದು ಬಹಳ ಲಾಭದಾಯಕ ಅಂತ ಹೇಳಿ ಕಂಡುಬಂದಿದೆ. 7 ಶನಿವಾರ ಕುರಿ ಮೇಕೆ ಸಾಕಾಣಿಕೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ KR ನಗರ ತಾಲೂಕು ಕಸಬಾ ಹೋಬಳಿ ಕಾಳೇನಹಳ್ಳಿ ಹೊಸ ಕೊಪ್ಪಲು ಗ್ರಾಮದ KP ಚಂದು ಹಾಗೂ AC ಸುಮಾ. ಹೆಣ್ಣು ಕುರಿ ಸಾಕ್ತೀವಿ ಅಂದಾಗ ಅದು ಫ್ರೀಯಾಗಿ ಮೇಕೊಂಡು ಬರ್ಬೇಕು ನಮಗೆ. ಒಂದು ಕಡೆ ಇಟ್ಟು ಸಾಕ್ತೀವಿ ಅಂತಂದರೆ ಖರ್ಚು ಬರುತ್ತೆ ನಮಗೆ. ಬಟ್ ಹೆಣ್ಣು ಕುರಿಗಳನ್ನ ನಾವು ಹೊರಗಡೆ ಮೇಯಿಸ್ಕೊಬಂದು ಇಲ್ಲಿ ನಾವು ಕೊಟ್ಟಿಗೆ ಕೂಡ ಹಾಕೊಂಡು ಪುನಃ ಬೆಳಗ್ಗೆ ಮೇಯಿಸ್ಕೊಬಂದು ಈ ಥರ ಮಾಡಿದ್ರೆ 0 ಖರ್ಚಲ್ಲಿ ಮರಿಗಳು ಬರ್ತಾ ಇರ್ತದೆ. ಅದನ್ನು ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲೇ ಮಾಡಬೇಕು, 100-200 ಈ ಥರ ಇಟ್ಕೊಂಡು ಮಾಡಬೇಕು. ಅದನ್ನು ಒಂದು ಕಡೆ ಇಟ್ಟು ಸಾಕೋದು ತುಂಬ ಖರ್ಚಾಗುತ್ತೆ, ನಮಗೇನು ಸಿಗೋದಿಲ್ಲ ಲಾಭ ಅಂತ. ಬಟ್ ಟಗರ್ಗಳು ಹಂಗಲ್ಲ, ನೀವು ಅದನ್ನು ಬಿಟ್ಟಾದರೂ ಮೇಯಿಸಿ ಅಥವಾ ಒಂದು ಕಡೆ ಏನಾದರೂ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ, ಚೆನ್ನಾಗಿ ತಿನ್ನುತ್ತೆ ಬೆಳೆಯುತ್ತೆ. ಜೂನ್ 8 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಮಾಂಸ ಜೇನುತುಪ್ಪ ಕುಡ್ಕತಾನೆ, ಅದೇ ಅಂಥದ್ದು ರಾಜಸಾಯಿ ರಸ ಅಂತ ಬೇರೆ ಇರ್ತದಂತೆ ಜೇನು ಹುಟ್ಟಿನಾಗೆ, ಅದ ಕುಡ್ಕತಾನೆ ಮ್ಯಾಣವ ತಕತಾನೆ ಎಲ್ಲ ಕಿತ್ಕೊಂಡ್ರು ಅದೇನ್ ಬೊಯ್ತದೇನಪ್ಪ ಬೊಯ್ಯೋದಿಲ್ಲ ಚುಚ್ಚುತ್ತದೆ ಚುಚ್ಚುತ್ತದೆ ಅದು ಚುಚ್ಚಿದ್ರೆ ಅಂದ್ರ ಪ್ರಾಣ ಹೊಂಟೈತದೆ ಅಯ್ಯೋ ಬದುಕುದಿಲ್ಲ ಅದು ಜಯಣ್ಣ ನಮ್ದು ಪ್ರಾಣ ಹೊಂಟೈತದಲ್ಲ ಅಣ್ಣ ಅದೇನೋ ಹೆಜ್ಜೆ ಕಚ್ಚಿದ್ರೆ ಅವ್ವ ಕೇಳಿಲಿ ಒಂದ್ ಕಥೆಯ ಹೇಳ್ತೀನಿ ನಿನಗೆ ಶ್ರೋತೃಗಳೇ ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ ಪ್ರಸ್ತುತಿ ಆರ್ ಲೋಕೇಶ್ವರಿ ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ ಮತ್ಸ್ಯತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಜೂನ್ 10 ಮಂಗಳವಾರ